ಒಂದು ನ್ಯೂ ಏಜ್ ಗ್ಲೋಬಲ್ ಯೂನಿವರ್ಸಿಟಿ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಚಾಣಕ್ಯ ಯೂನಿವರ್ಸಿಟಿಯ ಗ್ರಾಜುಯೇಟ್ ಹಾಗೂ ಪೋಸ್ಟ್ ಗ್ರಾಜುಯೇಟ್ ಪ್ರೋಗ್ರಾಮ್ಸ್ಗೆ ಅಪ್ಲೈ ಮಾಡಿ 8550850092 ಅಥವಾ 8550850094ಗೆ ಕಾಲ್ ಮಾಡಿ ಅಥವಾ www.chanakyauniversity.in ಗೆ ವಿಸಿಟ್ ಮಾಡಿ. ಈಗ ಕೇಳಿ ಗುರು ಕಿರಣ್ ಅವರ ಸ್ವರದಲ್ಲಿ ಚೈತ್ರ ಚಿತ್ರದ ಗೀತೆ, ಸಾಹಿತ್ಯ ಕೆ ಕಲ್ಯಾಣ್, ಸಂಗೀತ ಗುರು ಕಿರಣ್. ಉಸಿರೆ ಚಿಗುರೆ ಜೋ ಜೋ ಫ್ಲವರೆ ಬರದೆ ನಿದಿರೆ ನಿನ ಎಂದು ಕಾಯೋ ಜೀವ ಇದುವೆ. ಯೋ ಮೈ ಹಾರ್ಟ್ ಯೋ ಮೈ ಸೋಲ್ ಯೋ ಮೈ ಹಾರ್ಟ್ You're my soul. ಇನ್ನು ಮುಂದೆ ಕೇಳಿ ಸೋನು ನಿಗಮ್ ಅವರ ಸ್ವರದಲ್ಲಿ ಚಪ್ಪಾಳೆ ಚಿತ್ರದ ಗೀತೆ, ಸಾಹಿತ್ಯ ಕವಿರಾಜ್, ಸಂಗೀತ ಸಂಯೋಜನೆ ಪಟ್ನಾಯಕ್. ಹೊಸ ದಿವಸ ನಮಗೆಂದೇ ಬಂದಂತಿದೆ. ಗುಡ್ ಮಾರ್ನಿಂಗ್ ಗೆಳೆಯರೇ, ಪ್ರತಿ ನಿಮಿಷ ಹೊಸ ಹರುಷ ನಮಗೆಂದೇ ಕಾಯುತ್ತಿದೆ. ಕೇಳಿಸಿಕೊಳ್ಳೋ ಹೃದಯವು ಇದ್ದರೆ ಎಲ್ಲೂ ಸಂಗೀತವು, ಬಾಚಿಕೊಳ್ಳೋ ಮನಸ್ಸೊಂದಿದ್ದರೆ ಎಲ್ಲೂ ಸಂತೋಷವು. ಸವಿಯೋಣ ಈ ದಿನ, ಹ್ಯಾವ್ ಅ ನೈಸ್ ಡೇ. ಗುಡ್ ಮಾರ್ನಿಂಗ್ ಗೆಳೆಯರೇ, ಹೊಸ ಕನಸ ಹೊಸ ದಿವಸ ನಮಗೆಂದೇ ಬಂದಂತಿದೆ. ನಮ್ ಕೈಗೆ ಕೊಟ್ಟು ಬ್ರಹ್ಮ ಏನಾದ್ರೂ ಮಾಡ್ಕೊ ಹೋಗಂದ. ಒಂದಷ್ಟು ಕೆಲ್ಸ ಮಾಡು, ಒಂದ್ ಸ್ವಲ್ಪ ಎಂಜಾಯ್ ಮಾಡು, ವಯಸ್ಸಂತೂ ಎಂದು ಮಾಡ ಬೇಡ ಕಂದ, ಬೇಡ ಕಂದ. ಕೇಳೋಕೆ ಮ್ಯೂಸಿಕ್ ಬೇಕು, ಓಡಾಡೋಕೊಂದು ಬೈಕು, ಹಿಂದ್ಗಡೆ ಒಬ್ಳು ಗರ್ಲ್ ಫ್ರೆಂಡ್. ಹಾಟೆಗೆ ಎಷ್ಟು ಫ್ರೆಂಡ್ಸು, ಖರ್ಚಿಗೆ ಸ್ವಲ್ಪ ಕಾಸು, ಇಷ್ಟಿದ್ರೆ ಸಾಕೆ ಸಾಕು. ನಮ್ದೇ ವರ್ಲ್ಡ್, ನಮ್ದೇ ವರ್ಲ್ಡ್. ಎಲ್ಲರ ಪ್ರೀತಿಸು, ಎಲ್ಲಕ್ಕೂ ಸ್ಪಂದಿಸು. ಎಲ್ಲಿಯೇ ಹೋದರು ಸ್ನೇಹ ಸಂಪಾದಿಸು. ಹೋ ಗುಡ್ ಮಾರ್ನಿಂಗ್ ಗೆಳೆಯರೇ, ಹೊಸ ಕನಸ ಹೊಸ ದಿವಸ ನಮಗೆಂದೇ ಬಂದಂತಿದೆ. ಬೇಜಾರು ಮಾಡ್ಕೋಬೇಡಮ್ಮ, ನಾನೋಡು ಹೊಗ್ಗಿರೆಲ್ಲ ನಮ್ಗೇನೆ ಬೀಳೋದಿಲ್ಲ. ಅದಕ್ಕೆಲ್ಲ ಲಕ್ಕು ಬೇಕೇ ಬೇಕು ತಮ್ಮ, ಬೇಕು ತಮ್ಮ. ಎಕ್ಸಾಮ್ಗೆ ಓದೇ ಇಲ್ಲ, ಪಾಸ್ ಆಗೋ ಚಾನ್ಸೇ ಇಲ್ಲ, ಟೆನ್ಷನ್ ಮಾಡ್ಕೋಬಾರ್ದಮ್ಮ. ಏನಾಗಬೇಕು ಅಂತ, ಏನ್ ಮಾಡಬೇಕು ಅಂತ ನಿರ್ಧಾರ ನೀನೇ ಮಾಡಿ. ನುಗ್ಗುತ್ತಮ್ಮ, ನುಗ್ಗುತ್ತಮ್ಮ. ಜಗ್ಗದೆ ಕುಗ್ಗದೆ ನೀ ಗುರಿ ಸಾಧಿಸು. ಸಾವಿರ ನೋವನು ಸಂತಸ ಶೋಧಿಸು. ಗುಡ್ ಮಾರ್ನಿಂಗ್ ಗೆಳೆಯರೇ, ಹೊಸ ಕನಸ ಹೊಸ ದಿವಸ ನಮಗೆಂದೇ ಬಂದಂತಿದೆ. ಗುಡ್ ಮಾರ್ನಿಂಗ್ ಗೆಳೆಯರೇ, ಪ್ರತಿ ನಿಮಿಷ ಹೊಸ ಹರುಷ ನಮಗೆಂದೇ ಕಾಯುತ್ತಿದೆ. ಕೇಳಿಸಿಕೊಳ್ಳೋ ಹೃದಯವು ಇದ್ದರೆ ಎಲ್ಲೂ ಸಂಗೀತವು, ಬಾಚಿಕೊಳ್ಳೋ ಮನಸ್ಸುಂದಿದ್ದರೆ ಎಲ್ಲೂ ಸಂತೋಷವು. ಸವಿಯೋಣ ಈ ದಿನ, ಹ್ಯಾವ್ ಅ ನೈಸ್ ಡೇ. ಗುಡ್ ಮಾರ್ನಿಂಗ್ ಗೆಳೆಯರೇ, ಹೊಸ ಕನಸ ಹೊಸ ದಿವಸ ನಮಗೆಂದೇ ಬಂದಂತಿದೆ.

ನಂದು ಹೀಗಲ್ಲ, ಬೇರೆ ಯಾರು ಕಾಡಿಲ್ಲ. ಎಲ್ಲೇ ಹೋಗಲಿ ನಿನ್ನ ಹಾವಳಿ, ನನ್ನ ಜೀವನ ನಿನ್ನ ಕೈಲಿ. ಈ ತಲೆಯೆಲ್ಲ ಯಾಕೋ ನಂಗೆ, ತರ ತರ ನೀ ನನ್ನೇ ಕಾಡೋದು ಯಾಕೆ, ನೀ ಪೂರ ಪೂರ ಬೇಕು ನನ್ನಂಗೆ. ರೋಮಿಯೋ ರೋಮಿಯೋ ನೀನೇ ನನ್ನ ಪ್ರೇಮಿಯೋ, ರೋಮಿಯೋ ರೋಮಿಯೋ ನಾನೇ ನಿನ್ನ ರಾಣಿಯೋ. ಎಲ್ಲೇ ಹೋಗಲಿ ಹಿಂದೆ ಹಾವಳಿ, ನನ್ನ ಜೀವನ ನಿನ್ನ ಕೈಲಿ. ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಭದ್ರಾವತಿ, ಸಮಯ 6 ಗಂಟೆ ಆಗಲಿದೆ. ಇನ್ನು ಮುಂದೆ ನಾಳೆ ಬೆಳಿಗ್ಗೆ 6:05 ಚಿಂತನ, ಡಾಕ್ಟರ್ ಪುಷ್ಪ ಕುಟ್ಟಣ್ಣ ಅವರಿಂದ. ನಾಳೆ ಬೆಳಿಗ್ಗೆ 6:40 ಕೆಳದಿ ಶಿವಪ್ಪ ನಾಯ್ಕ UAHS ನೇಗಿಲ ಮಿಡಿತ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಕೋಕೋ ಬೆಳೆಯ ಸುಧಾರಿತ ವ್ಯವಸಾಯ ಕ್ರಮಗಳು. ಈ ಕುರಿತು ಶಿವಮೊಗ್ಗ ತೋಟಗಾರಿಕಾ ಕೃಷಿ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರು ಹಾಗೂ ತಜ್ಞರೂ ಆದ ಡಾಕ್ಟರ್ ಸೌಮ್ಯ ಕುಮಾರಿ ಅವರಿಂದ ಮಾಹಿತಿ ಕೇಳುವಿರಿ. ನಾಳೆ ಬೆಳಿಗ್ಗೆ 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತರೀಕೆರೆ ತಾಲೂಕು ಸೊಲ್ಲಾಪುರದ ಸಿದ್ದರಾಮಮ್ಮ ಮತ್ತು ತಂಡದವರಿಂದ ಗಂಗವನ ಪದಗಳನ್ನು ಕೇಳುವಿರಿ.